ಆದ್ರೂ ನಾನು ನೋಡಿದೀನಿ ಆಡುವಂತ ಜೀವಿಗಳು ಕೂಡ ಪ್ಲಾಸ್ಟಿಕ್ ತಿಂತಾ ಇದಾವೆ ಇತ್ತೀಚೆಗೆ. ಯಾಕಂದ್ರೆ ಬೇರೆ ತಿನ್ನೋದಕ್ಕೆ ಈ ನಗರಗಳಲ್ಲಿ ಹಳ್ಳಿಗಳಲ್ಲಿ ಇತ್ತೀಚೆಗೆ ಜಾಗನೇ ಇಲ್ಲ. ಹುಲ್ಲಿನ ಬದಲಾಗಿ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಇರ್ತದೆ. ಹೌದು, ಹಂಗಾಗಿ ಬುದ್ಧಿವಂತ ಜೀವಿಗಳು ಕೂಡ ಕುದುರೆಯಂತ ಜೀವಿ ಕೂಡ ಪ್ಲಾಸ್ಟಿಕ್ ಪಟ್ಟಣ ತಿನ್ನೋದನ್ನ ನಾವು ನಗರ ಪ್ರದೇಶಗಳಲ್ಲಿ ನೋಡ್ತಾ ಇದೀವಿ. ಆಡು ಕುರಿ ಹಂಗಾಗಿ ಆಕಳು ಎಮ್ಮೆ ಅಲ್ಲದೆ ಎಲ್ಲಾ ಜಾನುವಾರುಗಳಲ್ಲೂ ಈ ಸಮಸ್ಯೆ ತಲೆದೋರ್ತಾ ಇದೆ. ಈಗ ಡಾಕ್ಟರ್, ಒಂದೇ ಸಲ ಏನು ಪ್ಲಾಸ್ಟಿಕ್ ತಿಂತಾವಲ್ಲ ಪ್ರಾಣಿಗಳು, ಒಂದೇ ಸಲ ತಿಂದ ನಂತರ ಅವುಗಳ ಶರೀರದೊಳಗೆ ಏನು ತೊಂದರೆ ಆಗಂಗಿಲ್ಲ ಅಂತೀರಿ? ಎರಡ್ ಮೂರ್ ಕೆಜಿ ತಿಂದ್ರೆ ಏನ್ ತೊಂದರೆ ಇಲ್ಲ. ಅದು ದೇಹ ದೊಡ್ಡದಿರ್ತದೆ, 500 ಕೆಜಿ ತೂಕ ಇರತಕ್ಕಂತ ಆಕಳದಲ್ಲಿ ಒಂದೆರಡು ಕೆಜಿ ಪ್ಲಾಸ್ಟಿಕ್ ಇದ್ರೆ ಏನಾಗಲ್ಲ. ಪ್ಲಾಸ್ಟಿಕ್ ಜೊತೆಗೆ ಸೂಜಿ ಮಳೆ ಇದ್ರೆ ಮಾತ್ರ ಅದು ತೊಂದರೆ ಮಾಡ್ತದೆ. ಆದ್ರೆ ಪ್ಲಾಸ್ಟಿಕ್ ಸುಮ್ಮನೆ ಹಾಗೆ ಹೊಟ್ಟೆಲ್ಲಿ ಇರುತ್ತೆ, ಆದ್ರೆ ದಿನಾ ತಿಂತಾ ಇರದೆ ನಾವು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ನಾವು ದೊಡ್ಡ ಪ್ರಮಾಣದ ರೈತರಲ್ಲ, ನಮ್ಮ ಹತ್ರ ಬರೀ ಒಂದು ಎರಡು ಆಕಳು ಎಮ್ಮೆ ಇದಾವೆ, ನಾವು ಹೊರಗಡೆ ಬಿಟ್ಟು ಮೇಯಿಸ್ತೀವಿ. ಹಳ್ಳಿ ಹಳ್ಳಿಗಳಲ್ಲೂ ಪ್ಲಾಸ್ಟಿಕ್ಗಳು ತಿಪ್ಪೆ ಗುಂಡಿಗಳಲ್ಲಿ ಈಗ ರೋಡ್ ಅಲ್ಲಿ ಕಾಣಬಹುದು. ಹಾಗೆ ದಿನ ತಿಂತ ಒಂದು 3-4 ತಿಂಗಳಲ್ಲಿ ಅದು ಹೊಟ್ಟೆನಲ್ಲಿ 30-40 ಕೆಜಿ 15 ಕೆಜಿ ಕೆಲವೊಂದು ಆಕಳುಗಳನ್ನ ನೋಡಿದ್ವಿ 70 ಕೆಜಿ ವರೆಗೂ ನಾವು ಶಸ್ತ್ರಚಿಕಿತ್ಸೆ ಮಾಡಿ ತೆಗೆದಿದ್ವಿ. ಅಂತಹ ಜಾನುವಾರುಗಳಿಗೆ ಸಮಸ್ಯೆ ಆಗ್ತದೆ. ಬರೀ ಒಂದು 2-3 ಕೆಜಿ ಅದು ಒಟ್ಟಾಳೆ ಆಗಿದ್ರೆ ಏನು ಆಗೋದಿಲ್ಲ. ಆದ್ರೆ ಯಾರು ತಮ್ಮ ಸುಧಾರಿತ ಪದ್ಧತಿಯಲ್ಲಿ ಪಶುಸಂಗೋಪನೆ ಮಾಡ್ತಾರೆ, ಡೈರಿಗಳಲ್ಲಿ ಬಂದು ಕೊಟ್ಟಿಗೆನಲ್ಲೇ ಸಾಕ್ತಾರೆ, ಹೊರಗಡೆ ಬಿಡಲ್ಲ, ಅಂತ ಜಾನುವಾರುಗಳಿಂದ ಸಮಸ್ಯೆ ಅಲ್ಲ. ಆದ್ರೆ ಹೊರಗಡೆ ಬಿಟ್ಟು ಬೇಯಿಸತಕ್ಕಂತಹ ಸಣ್ಣ ರೈತರುಗಳಲ್ಲಿ ಈ ಸಮಸ್ಯೆ ಅತಿಯಾಗಿ ಕಂಡು ಬರ್ತದೆ. ಇನ್ನೊಂದು ತೊಂದರೆ ಅಂತಂದ್ರೆ ಇದು ಪ್ಲಾಸ್ಟಿಕ್ ಹೊಟ್ಟೆ ಒಳಗಿದೆ ಅಂತ ನಾವು ಪತ್ತೆ ಹಚ್ಚೋದಕ್ಕಾಗೋದಿಲ್ಲ. ಆಗುದಿಲ್ಲ, ಯಾವುದೇ ಅದಕ್ಕೊಂದು ಟೆಸ್ಟ್ಗಳು ಅನ್ನೋದಿಲ್ಲ, ಎಕ್ಸ್ರೇ ತೆಗೆದ್ರೂ ಕಾಣೋದಿಲ್ಲ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ದಲ್ಲಿ ಕಾಣಲ್ಲ, ರಕ್ತ ಪರೀಕ್ಷೆ ಮಾಡಿದ್ರೆ ಅದು ಪ್ಲಾಸ್ಟಿಕ್ ನಿಂದಲೇ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಬಹಳ ಕಷ್ಟ ಅಂದಂಗ ಆಯ್ತು. ಹೌದು, ಪ್ಲಾಸ್ಟಿಕ್ ಇದೇನೋ ಇಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೆ ಅತಿ ತಜ್ಞರ ಅವಶ್ಯಕತೆ ಬೇಕು. ಹೊಟ್ಟೆ ಸಮಸ್ಯೆಗಳು, ಬೇದಿ ಅಥವಾ ಇನ್ನೇನು ಇದರಲ್ಲಿ ಏನು ಕಂಡು ಬರೋದಿಲ್ಲ. ಹೊಟ್ಟೆ ಪೂರ್ತಿ 50-60 ಕೆಜಿ ಹೊಟ್ಟೆ ಒಳಗಿದೆ ಅಂದಾಗ ರೈತರಿಗೆ ಅದು ಕಂಡು ಬರ್ತದೆ. ಅವಾಗ ಬಹಳ ನಿತ್ರಾಣ ಆಗ್ತವೆ, ಮೇವು ತಿನ್ನೋದು ನಿಲ್ಲಿಸ್ತವೆ, ಹಾಲು ಕೊಡೋದಿಲ್ಲ. ಇನ್ನೂ ಜಾಸ್ತಿ ಇದೆ ಅಂತಂದ್ರೆ ನಿತ್ರಾಣ ಆಗಿ ನೆಲ ಹಿಡಿದು ಬಿಡ್ತಾವ, ಎದ್ದಳಕ್ಕೆ ಬರಲ್ಲ, ಒಂದು ವಾರ 2 ವಾರದಲ್ಲಿ ಸತ್ತು ಹೋಗ್ತವೆ. ಅಂದ್ರೆ ಶರೀರದೊಳಗೆ ಪ್ಲಾಸ್ಟಿಕ್ ನ ಪ್ರಮಾಣ ಹೆಚ್ಚಾದಂಗ ಅವು ಮೇವು ತಗೊಳ್ಳುವಂತಹ ಒಂದು ಪ್ರಮಾಣ ಕಡಿಮೆ ಕಡಿಮೆ ಆಗ್ತದೆ, ಕಡಿಮೆ ಆಗ್ತಾ ಹೋಗ್ತದೆ. 100 ರೋಗಗಳಿದೆ, ಅವಾಗಲೂ ಮೇವು ತಿನ್ನಲ್ಲ, ಪ್ಲಾಸ್ಟಿಕ್ ಇದೆ ಅಂತ ನಾವ್ ಹೇಗೆ ಹೇಳ್ತೀವಿ? ಹಂಗಾಗಿ ಇದನ್ನ ಪತ್ತೆ ಹಚ್ಚೋದು ನಿಖರವಾಗಿ ಹೇಳೋದು ಕಷ್ಟ ಆಗ್ತದೆ. ಪ್ಲಾಸ್ಟಿಕ್ ಗುರುತು ಆಗುದಿಲ್ಲ ಅಂತಂದಾಗ ಬಹಳ ಕಷ್ಟ ನಮ್ಮ. ಅದಕ್ಕೆ ಒಂದೇ ಪರಿಹಾರ ಏನಂತಂದ್ರೆ ತಜ್ಞ ವೈದ್ಯರ ಹತ್ರ ನಾವು ತಗೊಂಡು ಹೋದಾಗ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿ ಅದ್ರ ಹೊಟ್ಟೆ ಒಳಗಿರತಕ್ಕಂತ ಎಲ್ಲಾ ಪ್ಲಾಸ್ಟಿಕ್ ಗಳನ್ನು ತೆಗೆದು ಮತ್ತೆ ಅದನ್ನ ನಾವು ಬದುಕಿಸಕ ಒಂದು ಅವಕಾಶ ಇದೆ. ಅದೊಂದೇ ಪರಿಹಾರ. ಏನು ಅಂತಂದ್ರೆ ಅದನ್ನ ನಾವು ನಿರ್ವಹಣೆ ಪಶುಸಂಗೋಪನೆಯಲ್ಲಿ ಪ್ಲಾಸ್ಟಿಕ್ ತಿಂದಂಗ್ ನೋಡ್ಕೋಬಹುದೇ ವಿನ ಒಂದ್ಸರ್ತಿ ಹೊಟ್ಟೆ ಸೇರ್ತು ಅಂದ್ರೆ ಇಂಜೆಕ್ಷನ್ ಕೊಟ್ಟು ನಾವು ಕರಗಿಸಕಾಗಲ್ಲ, ಆಗುದಿಲ್ಲ. ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನ ನಾವು ಅಂತಹ ಜಾನುವಾರುಗಳನ್ನು ಉಳಿಸಬಹುದು. ಪ್ರತಿಯೊಂದು ತಾಲೂಕು ಜಿಲ್ಲೆ ಇವನ್ ಹಳ್ಳಿ ಹಳ್ಳಿಗಳಲ್ಲಿ ಜಾನುವಾರುಗಳಲ್ಲಿ ಒಂದು 100 ಜಾನುವಾರುಗಳಲ್ಲಿ ನೀವು ಆಪರೇಷನ್ ಮಾಡಿ 50 ಜಾನುವಾರುಗಳ ಹೊಟ್ಟೆಯಲ್ಲಿ ಇವತ್ತು ಪ್ಲಾಸ್ಟಿಕ್ ಸಿಗ್ತದೆ. ಈ ಪರಿಸ್ಥಿತಿ ಇದೆ. ಆದ್ರಿಂದ ರೈತರು ಕಾಳಜಿ ವಹಿಸಿ ತಮ್ಮ ಜಾನುವಾರುಗಳ ಆರೋಗ್ಯವನ್ನ ಕಾಪಾಡ್ಕೋಬಹುದು. ಅಡ್ಡಿಲ್ಲ ಡಾಕ್ಟರ್, ಈಗ ಮತ್ತೆ ಇಂಥ ಒಂದು ಪರಿಸ್ಥಿತಿ ಅದ ಅಂತಂದಾಗ, ಯಾಕಂತಂದ್ರೆ ಪ್ಲಾಸ್ಟಿಕ್ ಎಲ್ಲಾ ಕಡೆ ಈಗ ನಾವು ನೋಡ್ತಾ ಇದ್ದೀವಿ, ತಾವ್ ಹೇಳದಂಗ ಪ್ರತಿಯೊಂದು ಜಾಗದೊಳಗೂ ನೋಡ್ತಾ ಇದ್ದೀವಿ. ಅಂತ ಸಂದರ್ಭದೊಳಗೆ ರೈತರು ಯಾವ ರೀತಿ ನಿರ್ವಹಣೆ ಮಾಡಿಕೊಳ್ಬೇಕು ಅಂತಂತೀರಿ? ಪ್ಲಾಸ್ಟಿಕ್ ಇಲ್ಲದ ಜಾಗದಲ್ಲಿ ಜಾನುವಾರುಗಳನ್ನು ಮೇಯಿಸುವಂತಹ ವ್ಯವಸ್ಥೆ ಆಗಲಿ, ಅಥವಾ ಏನು ಮೇವನ್ನ ಒಯ್ದು ನೇರವಾಗಿ ಕೊಟ್ಟಿಗೆ ಒಳಗೆ ಜಾನುವಾರುಗಳನ್ನು ಕಟ್ಟಿ ಅಲ್ಲೇ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿದ್ರೆ ಸುರಕ್ಷಿತವಾಗಿರ್ತಾವ ಅನ್ನುವಂಥದ್ದು. ಈಗ ಎಲ್ಲಾ ರೈತರು ದೊಡ್ಡ ರೈತರು ಇರೋದಲ್ಲ, ಎಲ್ಲರ ಹತ್ರ ಒಂದು ದೊಡ್ಡ ಕೊಟ್ಟಿಗೆ ಇರೋದಿಲ್ಲ. ಎಲ್ಲವನ್ನು ಕಟ್ಟಿ ಮೇಯಿಸಾಕ್ತಕ್ಕಂತ ಶಕ್ತಿ ಇದ್ರೆ ಅದು ಮಾಡೋದು ಉತ್ತಮ. 1-2 ಎಮ್ಮೆಗಳಿದೆ, ನಾವು ಹೊರಗಡೆ ಬಿಟ್ಟು ಮೇಯಿಸಬೇಕು ಅಂತಂದ್ರೆ ನಾವು ಎಲ್ಲಿ ಕಾರ್ಖಾನೆಗಳಿರಲ್ಲ, ಕೈಗಾರಿಕೆಗಳಿರಲ್ಲ, ಎಲ್ಲಿ ಮದುವೆ ಮಂಟಪಗಳು ಅಥವಾ ತಿಪ್ಪೆ ಗುಂಡುಗಳು ಇರೋದಿಲ್ಲ, ಅಂತ ಕಡೆ ಮೇಯತಕ್ಕಂತ ವ್ಯವಸ್ಥೆ. ಊರೊರಗೆ ಏನು ಗೋಮಾಳದ ಪದ್ಧತಿ ಹಿಂದಿತ್ತು, ಹುಲ್ಲುಗಾವಲುಗಳಿದ್ವು, ಅಂತ ಕಡೆ ಮೇಯಿಸತಕ್ಕಂತ ಒಂದು ಪದ್ಧತಿ ಜಾರಿಗೆ ಬಂದಲ್ಲಿ ಅಲ್ಲಿ ನಾವು ಬಿಟ್ಟು ಮೇಯಿಸಿದಾಗ ಇವು ಸುರಕ್ಷಿತವಾಗಿ ಇರ್ತವೆ. ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತದಲ್ಲಿ ಏನ್ ಮಾಡಬಹುದು, ಗ್ರಾಮ ಪಂಚಾಯತಿ ಹಂತದಲ್ಲಿ ನಿರ್ಣಯಗಳು ತಗೋಬೇಕು. ನಾವು ತಿಪ್ಪೆಗುಂಡೆಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳು ಎಸಿಬಾರದು, ಅದಕ್ಕೆ ಸಪರೇಟ್ ಆಗಿ ನಾವು ಒಂದು ವಿಲೇವಾರಿ ಮಾಡಬೇಕು. ಪ್ರತ್ಯೇಕವಾಗಿ ಒಂದು ಹಳ್ಳಿದಲ್ಲಿ ಒಂದು 2-3 ಕಡೆ ನಾವು ಪ್ರತ್ಯೇಕವಾಗಿ ವಿಲೇವಾರಿ ಮಾಡತಕ್ಕಂತಹ ಪದ್ಧತಿಯನ್ನು ತರಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿ ಹಂತದಲ್ಲಿ. ನಾವು ಏನ್ ತಿಪ್ಪೆ ಗುಂಡಿದಲ್ಲಿ ಪ್ಲಾಸ್ಟಿಕ್ ಗಳು ಎಸ್ ಬಿಟ್ರೆ ಅದೇ ಪ್ಲಾಸ್ಟಿಕ್ ಗಳು ಮತ್ತೆ ಜಮೀನನ್ನು ಸೇರ್ತವೆ, ಮತ್ತೆ ಮಣ್ಣು ಕಲುಷಿತವಾಗ್ತದೆ, ಮತ್ತೆ ಜಾನುವಾರುಗಳು ಗಾಳಿಗೆ ಹಾರ್ಕೊಂಡು ಹೋಗಬಹುದು, ಮತ್ತೆ ಜಾನುವಾರುಗಳು ಅವನ್ನು ತಿನ್ನಬಹುದು. ಅದಕ್ಕೆ ಪ್ರತಿ ಹಂತದಲ್ಲೂ ಗ್ರಾಮ ಪಂಚಾಯತಿ ಹಂತದಿರಬಹುದು, ತಾಲೂಕಾ ಪಂಚಾಯತಿ ಇರಬಹುದು, ನಗರ ಪ್ರದೇಶಗಳಿರಬಹುದು, ವಿಲೇವಾರಿಯನ್ನು ಸೂಕ್ತವಾಗಿ ಮಾಡಿದಲ್ಲಿ ಇದರದ ಒಂದು ಹತೋಟಿ ಸಾಧ್ಯ ಇದೆ. ಮತ್ತೆ ಬಳಕೆ ಪ್ರಮಾಣ ಕಡಿಮೆ ಮಾಡಬೇಕು. ನಾವು ಪ್ಲಾಸ್ಟಿಕ್ ಚೀಲಗಳ ಬದಲು ಗೋಣಿ ಚೀಲವನ್ನು ಬಳಕೆ, ಹತ್ತಿಯ ಚೀಲ ತಗೊಂಡು ಹೋಗುದು, ಸಾಮಾನುಗಳನ್ನು ನಾವು ನಮ್ಮದೇ ಆದ ಒಂದು ಬ್ಯಾಗ್ ತಗೊಂಡು ಹೋಗ್ತಕ್ಕಂಥದ್ದು,